ಕೇಳುಗರೆ, ನಿಮಗೊಂದು ಸಿಹಿ ಸುದ್ದಿ. ಇದು ಡಿಜಿಟಲ್ ಯುಗದ ಕ್ರಾಂತಿ. ನಮ್ಮ ಧ್ವನಿ ಭಂಡಾರದ ಆಯ್ದ ಕಾರ್ಯಕ್ರಮಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲೂ ಲಭ್ಯ. ಅರವತ್ತರ ದಶಕದ ಅಪರೂಪದ ಶಾಸ್ತ್ರೀಯ ಸಂಗೀತ, ಭಾವಗೀತೆಗಳು, ಭಾಷಣಗಳು, ಸಂದರ್ಶನ, ನಾಟಕ, ರೂಪಕಗಳನ್ನು ಇನ್ನು ಮುಂದೆ ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳಿ ಆನಂದಿಸಿ. ಇಂದೇ ಸಬ್ಸ್ಕ್ರೈಬ್ ಮಾಡಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್. ಇದು ಡಿಜಿಟಲ್ ಯುಗದ ಆಕಾಶವಾಣಿ ಕ್ರಾಂತಿ. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರಕಾರ ಕಾಲಂಗು ರೈತ ಬಾಂಧವರ ಕಾರ್ಯಕ್ರಮ. माँ जी, आप कहाँ गई थी? मैंने चाय का पानी रखा था. बहू, सरकारी स्वास्थ्य कर्मी आए थे. वो बता रहे थे कि हाथी पाँव से बचाव की दवा 10 फरवरी को सबको दी जाएगी और वो उनके सामने ही खानी है. हाथी पाँव फाइलेरिया कहते हैं उसे. वो मच्छर के काटने से फैलता है. बड़ी दर्दनाक बीमारी है. हाँ, पर वो कह रहे थे कि साल में एक बार दवा खाने से इससे बचा जा सकता है. लोग फिर भी मना कर देते हैं, पर इस बार सबको खाना है. फरवरी 10 याद रखना बस. स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800045833 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024ರಿಂದ ಫೆಬ್ರವರಿ 2025ರವರೆಗೆ 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಫೀಸ್ ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳು, ರೈತ ಉತ್ಪಾದಕ ಸಂಸ್ಥೆಗಳ ನಿರ್ವಹಣೆ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶ್ರೀಪಾದ್ ವಿಶ್ವೇಶ್ವರ್ ಅವರಿಂದ ಮಾಹಿತಿ. ತಜ್ಞವಾಣಿ ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಪಾದ್ ವಿಶ್ವೇಶ್ವರ್ ಅಂತ ಹೇಳಿ ಸಹಾಯಕ ಪ್ರಾಧ್ಯಾಪಕನಾಗಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ಇವತ್ತಿನ ನಮ್ಮ ರೈತ ಬಾಂಧವರಿಗೆ ಹಾಗೂ ನಮ್ಮ ರೈತ ಉತ್ಪಾದಕರ ಸಂಸ್ಥೆಗಳಿಗೆ ಒಂದು ಮಾಹಿತಿಯನ್ನು ಈ ನಮ್ಮ ವಿಜಾಪುರ ಆಕಾಶವಾಣಿ ಮೂಲಕ ನೀಡಲು ಬಯಸ್ತೇನೆ. ಇವತ್ತಿನ ದಿವಸ ನಾನು ನಿಮಗೆ ಮಾಹಿತಿ ತಿಳಿಸಲು ಹೊರಟಂಥ ವಿಷಯ ರೈತ ಉತ್ಪಾದಕರ ಸಂಸ್ಥೆಗಳ ನಿರ್ವಹಣೆ. ನಾವು ನಿರ್ವಹಣೆಯನ್ನು ಹೆಂಗೆ ಮಾಡಬೇಕು, ಯಾವ ಸಿಬ್ಬಂದಿಗಳನ್ನು ತಗೋಬೇಕು, ಯಾವ ಸಿಬ್ಬಂದಿಯ ಜೊತೆಗೆ ನಾವು ಅವರವರ ಕೆಲಸ ಕಾರ್ಯಗಳ ಬಗ್ಗೆ ವಿವರವಾಗಿ ಒಂದು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಮೊದಲಿಗೆ ನಾವು ರೈತ ಉತ್ಪಾದಕರ ಸಂಸ್ಥೆಗಳ ಸಿಬ್ಬಂದಿಗಳು ಯಾಕೆ ಬೇಕು, ಎದಕ್ಕೆ ಬೇಕು ಅಂತ ತಿಳ್ಕೊಳ್ಳಿಕ್ಕೆ ನೋಡಿದರೆ, ಈಗ ನಾವು ದಿನವಹಿ ಮತ್ತು ವ್ಯವಹಾರ ಮಾಡಲಿಕ್ಕೆ ಮತ್ತು ಎಲ್ಲ ರೈತರಿಗೂ ಭಾಳ ದಿನಪ್ರತಿ ಇನ್ವಾಲ್ವ್ ಆಗಲಿಕ್ಕೆ ಆಗೋದಿಲ್ಲ. ಹಿಂಗಾಗಿ ನಾವೆಲ್ಲ ಬೇರೆ ಬೇರೆ ಸಿಬ್ಬಂದಿಗಳನ್ನು, ಎಕ್ಸಾಂಪಲ್ CEO ಅಂತ ತಗೋಬೇಕಾಗತ್ತೆ, ಅಕೌಂಟೆಂಟ್ ಬೇಕಾಗತ್ತೆ, ಆಮೇಲೆ ಇತರೆ ಸಿಬ್ಬಂದಿಗಳು, ಈಗ ಪ್ರೊಕ್ಯೂರ್ಮೆಂಟ್ ಆಫೀಸರ್ ಅಂತೀವಿ ನೀವು, ಏನಾರ ಪರಿಕರಗಳನ್ನು ತೆಗೆದುಕೊಳ್ಬೇಕಾಗಿತ್ತಂದ್ರೆ ಎಲ್ಲಿಂದ ತಗೋಬೇಕು, ಅಂಥವು ಸಿಬ್ಬಂದಿಗಳು ಬೇಕಾಗ್ತಾರೆ. ಮುಂದೆ ನೀವು ಮಾರಾಟ ವ್ಯವಸ್ಥೆಯಲ್ಲಿ ನಿಮ್ದು ಏನು ಉತ್ಪನ್ನಗಳು ಬರ್ತದೆ ಮಾರಾಟ ವ್ಯವಸ್ಥೆಗಳಿಗೆ ಅದನ್ನು ಸಿಬ್ಬಂದಿಗಳನ್ನು ನಿರ್ವಹಣೆ ಮಾಡಲಿಕ್ಕೆ ವಿವಿಧ ಸಿಬ್ಬಂದಿಗಳನ್ನು ಬೇಕಾಗ್ತಾರೆ. ಆಮೇಲೆ ಮುಂದೆ ಬರೋದು ನಮಗೆ ಸಿಬ್ಬಂದಿಯ ಅವಶ್ಯಕತೆಗಳನ್ನು ನಾವು ನೋಡಿದಾಗ ಸಂಸ್ಥೆಯ ದೈನಂದಿನ ಆಗಳ ಹೇಳಿದಂಗೆ ಆಯಿತು. ಆಮೇಲೆ ಇನ್ನೊಂದು ಸಿಬ್ಬಂದಿಯ ಪಾತ್ರ ಏನು ಅಂತಂದ್ರೆ ಈ ವಿಷಯದೊಳಗೆ ರೈತ ಉತ್ಪಾದಕ ಸಂಸ್ಥೆ ಆಡಳಿತ ಮಂಡಳಿ ನಿರ್ದೇಶಿಸಿದಂತೆ ಸದಸ್ಯ ರೈತರಿಗೆ ಅವಶ್ಯಕವಿರುವ ವಿವಿಧ ಸೇವೆಗಳನ್ನು ನೀಡಬೇಕಾಗ್ತದೆ. ರೈತ ಉತ್ಪಾದಕ ಸಂಸ್ಥೆಯ ಆಡಳಿತ ಮಂಡಳಿಗೆ ವರದಿ ಮಾಡಿಕೊಳ್ಬೇಕಾಗ್ತದೆ. ಆಮೇಲೆ ರೈತ ಉತ್ಪಾದಕ ಸಂಸ್ಥೆಯ ವಿವಿಧ ನಿರ್ವಹಣಾ ಪದ್ಧತಿಗಳನ್ನು ನಿರ್ವಹಿಸುವ ಮೂಲಕ ಅವಶ್ಯಕ ಸೇವೆಗಳನ್ನು ಪರಿಣಾಮಕಾರಿಯಾಗಿ ನಾವು ಇದು ಮಾಡಬೇಕಾಗ್ತದೆ. ಆಮೇಲೆ ಈಗ ನಿರ್ವಹಣೆ ಒಳಗೆ ನಾವು ಸಿಬ್ಬಂದಿಯ ಪ್ರಕಾರಗಳು ಯಾವ್ಯಾವು ಅದನ್ನು ನೋಡ್ಕೊಂಡ್ರೆ, ಇದ್ರೊಳಗೆ ಪ್ರಾಥಮಿಕವಾಗಿ ಅವಶ್ಯಕತೆ ಸಿಬ್ಬಂದಿ ಏನಿರ್ತಾರೆ ಅಂತಂದ್ರೆ, ಈಗ ಆಡಳಿತ ಮಂಡಳಿಯ ನಿರ್ದೇಶನದಂತೆ ಸಂಸ್ಥೆಯ ಹಂತ ಮತ್ತು ವ್ಯವಹಾರದ ಮಟ್ಟದ ಮೇಲೆಯೂ ಅವಶ್ಯಕ ಸಿಬ್ಬಂದಿ ಹಾಗೂ ವಿಧ ಹಾಗೂ ಅದರ ಸಂಖ್ಯೆಯನ್ನು ನಾವು ಅವಲಂಬಿತವಾಗಿ ನಾವು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಆಮೇಲೆ ಸಾಮಾನ್ಯವಾಗಿ ರೈತ ಉತ್ಪಾದಕ ಸಂಸ್ಥೆಯ ಒಳಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂದ್ರೆ CEO ಅಂತೀವಿ ಅಥವಾ ಪ್ರಧಾನ ವ್ಯವಸ್ಥಾಪಕರು ಇವರು ಇರಬೇಕಾಗ್ತದೆ. ಆಮೇಲೆ ಅದೇ ರೀತಿ ಲೆಕ್ಕಾಧಿಕಾರಿಯ ಅವಶ್ಯಕತೆಯನ್ನು ಇರ್ತದೆ, ಇವರಿಬ್ರು ಬೇಕೇ ಬೇಕು. ಆಮೇಲೆ ಮುಖ್ಯ ಕಾರ್ಯನಿರ್ವಾಹಕರು ಅಥವಾ ಪ್ರಧಾನ ವ್ಯವಸ್ಥಾಪಕರು ರೈತ ಉತ್ಪಾದಕ ಸಂಸ್ಥೆಯ ಒಟ್ಟಾರೆ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊಂದಿರ್ತಾರೆ ಅವರು. ಆಮೇಲೆ ರೈತ ಉತ್ಪಾದಕ ಆಡಳಿತ ಮಂಡಳಿ ನಿರ್ಧರಿಸುವ ಇನ್ಯಾವುದೇ ನಿರ್ದಿಷ್ಟ ಕಾರ್ಯಗಳಿಗೂ ಇವರು ಜವಾಬ್ದಾರಿಯಾಗಿರ್ತಾರೆ. ಆಮೇಲೆ ಸಂಸ್ಥೆಯ ಲೆಕ್ಕಾಧಿಕಾರಿಯು ಪ್ರಾಥಮಿಕವಾಗಿ ಸಂಸ್ಥೆಯ ಹಣಕಾಸು ವ್ಯವಹಾರಗಳನ್ನು, ದಾಖಲಾತಿಗಳನ್ನು ಅವನ್ನೆಲ್ಲ ನಿರ್ವಹಿಸಬೇಕಾಗ್ತದೆ. ಜೊತೆಗೆ ಸಂಸ್ಥೆಗೆ ಸಂಬಂಧಿಸಿದ ಸಾಮಾನ್ಯ ಆಡಳಿತ, ವಿವಿಧ ವ್ಯವಸ್ಥೆಗಳು ಹಾಗೂ ವರದಿ ತಯಾರಿಸುವ ಚಟುವಟಿಕೆಗಳನ್ನು ಇವರು, ಏನು ನಾವು ಹಣಕಾಸು ನಿಯಂತ್ರಣ ವ್ಯವಹಾರಗಳ ಇವರು ಕಾರ್ಯದರ್ಶಿಗಳಂತೀವಲ್ಲ, ಅವರು ನಿರ್ವಹಿಸಬೇಕಾಗ್ತದೆ. ಇದಲ್ಲದೆ ರೈತರು ಎಲ್ಲ ಮಾಹಿತಿ ನಿರ್ವಹಣೆ ಹಾಗೂ ವಿವಿಧ ಅವಶ್ಯಕತೆ ಏನು ಅನುಕರಣೆ ಮಾಡ್ತೀವಿ ಅದಕ್ಕೆಲ್ಲ ಜವಾಬ್ದಾರರು ನಮ್ಮ CEO ಮತ್ತು ಇವರು ಅಕೌಂಟೆಂಟ್ಗಳಾಗಿರ್ತಾರೆ. ಆಮೇಲೆ ಇದಲ್ಲದೆ ನಮಗೆ ವಿಶಿಷ್ಟ ಸಿಬ್ಬಂದಿ ಅಥವಾ ವಿಷಯ ತಜ್ಞರು, ವಿಶಿಷ್ಟ ವಿಶೇಷ ತಜ್ಞ ಸಿಬ್ಬಂದಿಗಳನ್ನು ವ್ಯವಹಾರಗಳನ್ನು ನೋಡ್ಕೊಳ್ಳಿಕ್ಕೆ ಬೇಕಾಗ್ತಾರೆ. ಅವರು ಉದಾಹರಣೆಗೆ ಈಗ ಬೀಜ ಉತ್ಪಾದನೆ ಚಟುವಟಿಕೆಗಳು ತಡ್ಕೊಂಡಿದ್ರೆ ಅದಕ್ಕೆ ಸೀಡ್, ನಮಗೆ ಬೀಜ ಉತ್ಪಾದನೆಯ ತಾಂತ್ರಿಕ ವಿಜ್ಞಾನಿಗಳು ಬೇಕಾಗ್ತಾರೆ, ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾಗ್ತದೆ ಅಥವಾ ಅವ್ರನ್ನ ಒಂದು ಕನ್ಸಲ್ಟೆನ್ಸಿ ನಾವು ತಗೊಳ್ಳಿಕ್ಕೆ ಬೇಕಾಗ್ತದೆ. ಆಮೇಲೆ ಬೇರೆ ಬೇರೆ ಅದೇ ರೀತಿ ನಾವು ಯಾವುದೇ ಒಂದು ಎಕ್ಸ್ಪೋರ್ಟ್ ಮಾಡೋದು ರಫ್ತು ಜ್ಞಾನಗಳನ್ನು ಅವ್ರನ್ನ ಇದು ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಾಗ್ತದೆ. ಈಗ ನಾವು ಕೆಲವೊಂದು ನೋಡಿದ್ರೆ ರೈತ ಸಂಘಟನೆ ನಮಗೆ ಸಿಬ್ಬಂದಿ ರಚನೆ ಹೆಂಗಿರಬೇಕಪ್ಪ ಅಂತೇಳಿ ನಾವು ಹೇಳುವುದಾದ್ರೆ, ನಿರ್ದೇಶಕರ ಮಂಡಳಿ ಇರ್ತದೆ, ನಿರ್ದೇಶಕರ ಮಂಡಳಿ ಆದ್ಮೇಲೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇರ್ತಾರೆ, ಆಮೇಲೆ ಮುಖ್ಯ ಕಾರ್ಯನಿರ್ವಾಹಕರ ಅಂಡರ್ ಕೆಳಗೆ ಲೆಕ್ಕಗಿರು ಇರ್ತಾರೆ, ವಾಣಿಜ್ಯ ಪ್ರಬಂಧಕರು ಇರ್ತಾರೆ, ಆಮೇಲೆ ಸದಸ್ಯ ಸಂಬಂಧ ವ್ಯವಸ್ಥಾಪಕರು ಇರ್ತಾರೆ, ಆಮೇಲೆ ಗೋದಾಮಿನ ವ್ಯವಸ್ಥಾಪಕರು ಇರ್ತಾರೆ, ಆಮೇಲೆ ಖರೀದಿ ಸಿಬ್ಬಂದಿ ಇರ್ತಾರೆ, ತಾಂತ್ರಿಕ ತಜ್ಞರು ಇರ್ತಾರೆ, ಆಮೇಲೆ ತಾಂತ್ರಿಕ ಸಿಬ್ಬಂದಿ ಇರ್ತಾರೆ. ಇವರೆಲ್ಲ ಒಂದು ವಿಭಾಗ ಏನಿರ್ತದೆ, ಒಂದು ಮಾರ್ಕೆಟಿಂಗ್ ವಿಭಾಗ, ಇನ್ನೊಂದು ರೈತ ಸೇವಾ ಕೇಂದ್ರ ವಿಭಾಗ ಇರ್ತಾರೆ. ಎಲ್ಲ ವ್ಯವಹಾರಗಳನ್ನ ಈಗ ಮಾರ್ಕೆಟಿಂಗ್ ವಿಭಾಗದವರು ಎಲ್ಲ ಖರೀದಿ ವ್ಯವಸ್ಥೆ ಏನೆಲ್ಲ ನೋಡ್ಕೊಂಡು ಗೋದಾಮಿನ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗ್ತದೆ. ತಾಂತ್ರಿಕ ರೈತ ಸೇವಾ ಕೇಂದ್ರದಾಗ ರೈತರಿಗೆ ಏನು ಸೇವೆ ನಾವು ಕೊಡ್ತೀವಿ, ತಾಂತ್ರಿಕ ತಜ್ಞ, ತಾಂತ್ರಿಕ ಸಿಬ್ಬಂದಿ, ಇವನ್ನೆಲ್ಲ ನಾವು ಅನುಸರಿಸಬೇಕಾಗ್ತದೆ. ಆಮೇಲೆ ಇನ್ನೊಂದು ನಮಗೆ ಮೂಲ ನಿರ್ವಹಣೆ, ಇದರೊಳಗೆ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಅಗತ್ಯವಿರುವ ಯಾವ್ಯಾವ ನಮಗೆ ಪಾಲುದಾರ ಸಂಸ್ಥೆಗಳಿರ್ತಾವೆ, ಸಂಭಾವ್ಯ ಸಂಸ್ಥೆಗಳು ನಮಗೆ ಸಹಾಯ ಆಗುವಂತ ರೈತ ಉತ್ಪಾದಕ ಸಂಸ್ಥೆಗಳು ಯಾವ್ಯಾವ ಸಂಸ್ಥೆಗಳು ಸಹಾಯ ಆಗ್ತವೆ, ಆಮೇಲೆ ವ್ಯಕ್ತಿಗಳ ಸಹಾಯ ಮಾಡ್ತಾರೆ, ಅವರ ಪಾಲುದಾರಿಕೆಯನ್ನು ಗುರುತಿಸುವುದನ್ನು ಒಂದು ನಿರ್ವಹಣಾ ವ್ಯವಸ್ಥೆಯಲ್ಲಿ ಒಂದು ಅವಿಭಾಜ್ಯವಾದಂತಹ ಅಂಗವಾಗಿದೆ. ಅವನ್ನ ನಾವು ನೋಡ್ಕೋಬೇಕಾದ್ರೆ ನೋಡ್ರಿ, ಅದ್ರೊಳಗೆ ಯಾವ್ಯಾವ ಪ್ರಮುಖವಾಗಿ ಬ್ಯಾಂಕು, ಮಾರುಕಟ್ಟೆ, ಸರ್ಕಾರ, ಇವು ಮೂರು ಜೋಡಿ ನಾವು ಸಂಪರ್ಕ ಮತ್ತು ಪಾಲುದಾರಿಕೆಯನ್ನು ನಾವು ಹೊಂದಬೇಕಾಗ್ತದೆ. ಆಮೇಲೆ ಉಪಯುಕ್ತವಾದ ಸಂಪರ್ಕಗಳನ್ನು ನಾವು ವಿಚಾರ ಮಾಡುವುದಾದ್ರೆ ಬೇರೆ ಬೇರೆ ಸಂಸ್ಥೆಗಳನ್ನು ನಾವು ಕಲ್ಪಿಸಿಕೊಂಡ್ರೆ ಅವ್ರ ಜೋಡಿ ನಾವು ಇಟ್ಕೋಬೇಕಾಗ್ತದೆ. ನೋಡ್ರಿ, ಉದಾಹರಣೆಗಾಗಿ ರೈತ ಉತ್ಪಾದಕ ಸಂಸ್ಥೆಗಳು ಕೃಷಿ ಸಂಶೋಧನಾ ಸಂಸ್ಥೆಗಳ ಮಧ್ಯದ ಸಂಬಂಧ, ಅಲ್ಲಿ ಏನಾಗ್ತದೆ, ಕೃಷಿ ಸಂಶೋಧನಾ ಸಂಸ್ಥೆ ಈಗ ತೋಟಗಾರಿಕೆ ವಿಶ್ವವಿದ್ಯಾಲಯ ಜೋಡಿ ಏನು ನಾವು ಏನು ಸಂಶೋಧನೆ ಕೈಗೊಂಡ್ರೆ ಅದಕ್ಕೆ ರೈತ ಉತ್ಪಾದಕರು ಅಥವಾ ಹೊಸ ತಳಿಗಳ ಬೀಜಗಳ ಸಂಶೋಧನೆಯನ್ನು ನಾವು ಇದು ಮಾಡಬೇಕಾಗ್ತದೆ. ಆಮೇಲೆ ಇನ್ಯಾವುದು ತಾಂತ್ರಿಕತೆ ವಿಷಯ ಬಗ್ಗೆ ಬಂದರೂ ಸದ್ಯಕ್ಕೆ ಕೃಷಿ ವಿಶ್ವವಿದ್ಯಾಲಯ ಅಥವಾ ತೋಟಗಾರಿಕೆ ವಿಶ್ವವಿದ್ಯಾಲಯ ಜೋಡಿ ಒಡಂಬಡಿಕೆ ಮಾಡಿಕೊಂಡು ನಿರಂತರವಾದಂಥ ಒಂದು ಸಂಬಂಧವನ್ನು ಇಟ್ಟುಕೋಬೇಕಾಗ್ತದೆ. ಅದೇ ರೀತಿ ನಮ್ಮ ಬ್ಯಾಂಕುಗಳು ಫೈನಾನ್ಸ್ ಬೇಕಾಗ್ತದೆ, ಫೈನಾನ್ಸ್ ವಿಷಯವಾಗಿ. ಆಮೇಲೆ ಕೆಲವೊಂದು ಟೈಮ್ ಬೀಜೋತ್ಪಾದನೆ ಬೀಜಗಳು ಬೇಕಾಗ್ತವೆ, ಆಮೇಲೆ ಮಾರಾಟ ಸಂಸ್ಥೆಗಳು ಬೇಕಾಗ್ತದೆ. ಅದ್ರ ಜೋಡಿ ಎಲ್ಲ ನಾವು ಹೆಚ್ಚಿನ ಒಂದು ಅವಶ್ಯಕತೆ ಇರುವುದಂತ ಒಂದು ಪಾಲುದಾರಿಕೆಯನ್ನು ನಾವು ಮಾಡ್ಕೋಬೇಕು. ಆಮೇಲೆ ಅವ್ರ ಜೋಡಿ ಉತ್ತಮವಾದ ಸಂಬಂಧವನ್ನು ಇಟ್ಟುಕೊಂಡು ನಿರ್ವಹಣೆ ಮಾಡಿಕೊಂಡು ನಾವು ರೈತ ಉತ್ಪಾದಕರ ಸಂಸ್ಥೆಯನ್ನು ಬೆಳೆಸಬೇಕಾಗ್ತದೆ. ಆಮೇಲೆ ಈಗ ಪಾಲುದಾರಿಕೆ ಸಂಸ್ಥೆ ಆಯಿತು, ಇನ್ನೊಂದು ನಾವು ಮೇಲ್ವಿಚಾರಣೆ ಹೆಂಗೆ ಮಾಡಬೇಕು. ಮೇಲ್ವಿಚಾರಣೆ ಅಂತಂದ್ರೆ ಈಗ ಮೇಲ್ವಿಚಾರಣೆ ಮಾಡುವುದು ಒಂದು ನಿರ್ವಹಣೆ ಒಂದು ಅವಿಭಾಜ್ಯ ಅಂಗ ಅದು. ಅದ್ರೊಳಗೆ ಮೊದಲಕ್ಕೆ ನಾವು ವಿಚಾರ ಮಾಡಬೇಕಾಗಿದ್ದು ಯಾವುದೇ ನಮ್ಮ ನಿರ್ದೇಶಕರ ಮಂಡಳಿ ಆಯಿತು, ಸಿವಿ ಆಯಿತು, ಚೆನ್ನಾಗಿ ನಾವು ರೈತ ಉತ್ಪಾದಕರ ಮೇಲ್ಮಟ್ಟಕ್ಕೆ ಒಯ್ಯಬೇಕಂದ್ರೆ ಅದರ ಬಗ್ಗೆ ನಾವು ಗಮನವಿರಿಸಬೇಕಾದಂತ ಒಂದು ಅಂಶಗಳಂತಂದ್ರೆ ಹಣಕಾಸಿನ ಸೂಕ್ತ ಬಳಕೆ, ಗುಣಮಟ್ಟ ಹಾಗೂ ಬೆಲೆಗೆ ಅನುಸಾರವಾಗಿ ಕೃಷಿ ಉತ್ಪನ್ನಗಳ ಖರೀದಿ, ಉತ್ಪಾದಕ ಸಂಸ್ಥೆಯ ಸಿಬ್ಬಂದಿ ಸೂಕ್ತವಾಗಿ ಕಾರ್ಯನಿರ್ವಹಿಸುವುದು, ಅವಶ್ಯಕತೆಗೆ ಅನುಗುಣವಾಗಿ ಹಾಗೂ ಸಮಾನಾನುಸಾರ ಉತ್ತಮ ಗುಣಮಟ್ಟದ ಪರಿಕರ ಸರಬರಾಜು, ಉತ್ಪಾದಕ ಸಂಸ್ಥೆಯೊಂದಿಗೆ ಸಂಬಂಧ ಹೊಂದಿರುವ ಪಾಲುದಾರ ಸಂಸ್ಥೆಗಳಿಗೆ ಸೂಕ್ತ ವರದಿ ಸಲ್ಲಿಸುವುದು, ಕಾನೂನಾತ್ಮಕ ಅನುಸರಣೆಗಳು, ಸಂಪನ್ಮೂಲ ನೀಡುವ ಸಂಸ್ಥೆಗೆ ಮಾಹಿತಿ ಯಾವಂತ ಬ್ಯಾಂಕು, ಆಮೇಲೆ ದಾನಿ ಸಂಸ್ಥೆ ಇರ್ತಾವೆ ಅಥವಾ ಸರ್ಕಾರ ಸಂಸ್ಥೆಗಳಿರ್ತಾವೆ, ಅವ್ರ ಜೋಡಿ ಎಲ್ಲ ನಾವು ಸೂಕ್ತವಾದಂಥ ವ್ಯವಹಾರಗಳನ್ನು ನಾವು ಇಟ್ಕೋಬೇಕಾಗ್ತದೆ. ಆಮೇಲೆ ನಾವು ಮೇಲ್ವಿಚಾರಣೆ ಮಾಡುವುದು ಹೇಗೆ ಅಂತ ನಾವು ತಿಳ್ಕೊಬೇಕಾದ್ರೆ ಆಮೇಲೆ ಹೆಂಗ್ ಮಾಡ್ತೀವಪ್ಪ ಅಂತಂದ್ರೆ ಮೊದಲೇಕ ಆಡಳಿತ ಮಂಡಳಿಯ ಸಭೆಗಳನ್ನ ಮೇಲಿನ ಮೇಲೆ 2 ತಿಂಗಳೊಮ್ಮೆ, 1 ತಿಂಗಳೊಮ್ಮೆ, 3 ತಿಂಗಳಿಗೊಮ್ಮೆ ಸಭೆಗಳನ್ನ ಆಡಳಿತ ಮಂಡಳಿಯ ಸಭೆಗಳನ್ನ ನಡೆಸಬೇಕಾಗ್ತದೆ. ಆಮೇಲೆ ಕ್ಷೇತ್ರ ಭೇಟಿಗಳನ್ನ ನಾವು ಮಾಡಬೇಕಾಗ್ತದೆ. ಆಮೇಲೆ ಅದೇ ರೀತಿ ವಿಮರ್ಶೆ ಸಭೆಗಳನ್ನ ನಾವು ಮಾಡಬೇಕಾಗ್ತದೆ. ಆಮೇಲೆ ಸದಸ್ಯರ ಪ್ರತಿಕ್ರಿಯೆ ನಡೆಯುವ ಸಭೆಗಳನ್ನ ನಾವು ಇದು ಮಾಡಬೇಕಾಗ್ತದೆ. ಆಮೇಲೆ ವರದಿಗಳನ್ನ ನಾವು ವಿಮರ್ಶಿಸಬೇಕಾಗ್ತದೆ. ಆಮೇಲೆ ಲೆಕ್ಕ ಪರಿಶೋಧನೆಗಳನ್ನ ನಾವು ಮಾಡಿಸಬೇಕಾಗ್ತದೆ, ಅದರ ಪ್ರಕಾರ ನಾವು ಆಕ್ಟ್ ಮಾಡಬೇಕಾಗ್ತದೆ. ಆಮೇಲೆ ಸದಸ್ಯರ ತೃಪ್ತಿ ಸಮೀಕ್ಷೆ, ಇದರಿಂದ ನಿಮಗೆ ಸಮಸ್ಯೆ ತೃಪ್ತಿ ಆಗಿದಿಲ್ಲ ಅಂತ ಹೇಳಿ ಒಂದು ಸಮೀಕ್ಷೆಯನ್ನ ಮಾಡಬೇಕಾಗ್ತದೆ. ಈ ರೀತಿಯಿಂದೆಲ್ಲ ನಾವು ಮೇಲ್ವಿಚಾರಣೆಗಳನ್ನ ಮಾಡಬೇಕಾಗ್ತದೆ. ಅದೇ ಮೇಲ್ವಿಚಾರಕ ಸೂಚಕಗಳನ್ನು ನಾವು ನೋಡಿದಾಗ ನಿವ್ವಳ ಲಾಭ, ವಹಿವಾಟು ಮೊತ್ತ, ಪ್ರತಿ ಸದಸ್ಯರ ವಹಿವಾಟು ಮೊತ್ತ, ಕೂಡಿಟ್ಟ ನಿಧಿ, ಆರ್ಥಿಕ ಸ್ವಾವಲಂಬನೆ, ಸದಸ್ಯರ ತೃಪ್ತಿ, ಅದೇ ರೀತಿ ವ್ಯವಹಾರದ ಬಗ್ಗೆ ಇದಾಯಿತು. ಆಮೇಲೆ ಪಾಲ್ಗೊಳ್ಳುವಿಕೆಯನ್ನು ನೋಡಿದಾದ್ರೆ ಆಡಳಿತ ಮಂಡಳಿಯ ಸದಸ್ಯರು, ಸಾಮಾನ್ಯ ಸಭೆಯ ಸದಸ್ಯರು, ಕ್ರಿಯಾಶೀಲ ಸದಸ್ಯರು, ಇವುಗಳನ್ನು ನಾವು ಗಮನದಾಗಿಟ್ಕೋಬೇಕಾಗ್ತದೆ. ಅದೇ ರೀತಿ ಅನುಸರಣೆಗಳು, ನಾವು ಏನೇನು ಕ್ರಮಗಳನ್ನು ಅನುಸರಿಸಬೇಕನ್ಲಿಕ್ಕೆ ಆಡಳಿತ ಮಂಡಳಿಯ ನಿರ್ಧಾರಗಳು, ಸಾಮಾನ್ಯ ಸಭೆಯ ನಿರ್ಧಾರಗಳು, ಲೆಕ್ಕ ಪರಿಶೋಧನೆ ಶಿಫಾರಸುಗಳು, ಕಾನೂನಾತ್ಮಕ ಅನುಸರಣೆಗಳು, ಆಡಳಿತ ಮಂಡಳಿಯ ಸಭೆಗಳನ್ನು ನಾವು ಎಲ್ಲ ನೋಡಬೇಕಾಗ್ತದೆ. ಆಮೇಲೆ ಕೆಲವೊಂದು ವರದಿಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ನಿರ್ವಹಣೆ ಮಾಡಬೇಕಾಗ್ತದೆ. ಈ ವರದಿಗಳು ಯಾವ ಅಂತಂದ್ರೆ ಆಡಳಿತ ಮಂಡಳಿಯ ಸದಸ್ಯರ ವರದಿ, ವಾರ್ಷಿಕ ವರದಿ, ಆಮೇಲೆ ವಾರ್ಷಿಕ ಯೋಜನೆಗಳ ವರದಿಗಳನ್ನು ನಾವು ಮೇಲಿನ ಮೇಲೆ ಪರಿಶೀಲಿಸಬೇಕಾಗ್ತದೆ. ಆಮೇಲೆ ಆಡಳಿತ ಮಂಡಳಿಯ ಸದಸ್ಯರ ಆಡಳಿತ ಮಂಡಳಿಯ ಸಭೆಗಳನ್ನು ಅಂದ್ರೆ ಇದರೊಳಗೆ ಕಾನೂನು ಅನುಸರಣೆ ವರದಿ, ಲೆಕ್ಕ ಪರಿಶೋಧನಾ ವರದಿ ಹಾಗೂ ಲೆಕ್ಕ ಪರಿಶೋಧನಾ ಅನುಸರಣಾ ವರದಿ, ತ್ರೈಮಾಸಿಕ ಪ್ರಗತಿ ವರದಿ, ತ್ರೈಮಾಸಿಕ ಹಣಕಾಸು ವರದಿ, ವ್ಯವಹಾರ ಯೋಜನೆ, ಆಮೇಲೆ ನೀತಿಗಳು, ವಿಶೇಷ ವ್ಯವಹಾರ ಮಾಡುವ ಸಮಯದಲ್ಲಿ ಮಾತ್ರ ಇವನ್ನ ವ್ಯವಹಾರ ಯೋಜನೆಗಳನ್ನು ಮಾಡಬಹುದು, ಕೆಲವೊಂದು ನೀತಿಗಳನ್ನು ವಾರ್ಷಿಕವಾಗಿ ವಾರ್ಷಿಕ ಸಭೆಯಲ್ಲಿ ನಾವು ಮಾಡ್ಕೋಬೇಕಾಗ್ತದೆ. ಅದೇ ರೀತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾಡುವಂತಹದ್ದು ಮಾಸಿಕ ಮಾಹಿತಿಯನ್ನ ಇದು ಮಾಡಕ್ಕೋಗ್ತದೆ, ವರದಿಯನ್ನ ಸಲ್ಲಿಸಬೇಕಾಗ್ತದೆ. ಆಮೇಲೆ ಉತ್ಪಾದನಾ ವರದಿ, ಖರೀದಿ ವರದಿ, ಮಾರಾಟ ವರದಿ, ಇವನ್ನೆಲ್ಲ ಸಿಇಒಗಳನ್ನ ಏನಂತಿಲ್ಲೋ ರೈತ ಉತ್ಪಾದಕರ ಕಾರ್ಯಕಾರಿ ನಿರ್ವಹಣಾ ಇವರು ಅಧಿಕಾರಿಗಳು ಸಲ್ಲಿಸಬೇಕಾಗ್ತದೆ. ಆಮೇಲೆ ಈಗ ರೈತ ಉತ್ಪಾದಕ ಸಂಸ್ಥೆಗಳ ಅವಶ್ಯಕ ಇರುವ ಹೊರಗಿನ ಬಾಹ್ಯ ಎಕ್ಸ್ಟರ್ನಲ್ ಅಂತೀವಿ ಬಾಹ್ಯ ವರದಿಗಳು ಯಾವ್ಯಾವ ಅಂತ ನಾವು ಇದು ಮಾಡಬೇಕಾಗ್ತದೆ. ಕಂಪನಿಗಳ ಸಹಕಾರಿ ಸಂಘಗಳ ಇದು ಮಾಡ್ಕೋಬೇಕಾಗ್ತದೆ. ಇತರ ಕಾನೂನಾತ್ಮಕ ಪಾಲುದಾರ ಅಂದ್ರೆ GST ಫೈಲಿಂಗ್, ದಾಸ್ತಾನು ವಿವರಗಳ ಅವಶ್ಯಕತೆ ವರದಿಗಳನ್ನ, ಆಮೇಲೆ ಬ್ಯಾಂಕು ಹಾಗೂ ಹಣಕಾಸು ಸಂಸ್ಥೆಗಳಂದ್ರೆ ಬಳಕೆ ಪ್ರಮಾಣ ಪತ್ರ, ಪ್ರಗತಿ ವರದಿ, ತಾಂತ್ರಿಕ ಬೆಂಬಲ ಸಂಸ್ಥೆಗಳು, ಆಮೇಲೆ ತರಬೇತಿ ವರದಿಗಳು, ಬಳಕೆ ಪ್ರಮಾಣ ಪತ್ರ, ಪ್ರಗತಿ ವರದಿ, ಆಮೇಲೆ ಖರೀದಿದಾರರ ವ್ಯವಹಾರದ ಸಂಬಂಧಪಟ್ಟಂತಿದ್ರೆ ದಾಸ್ತಾನು ಹಂಚಿಕೆ ವರದಿ, ದಾಸ್ತಾನು ಗುಣಮಟ್ಟದ ವರದಿಯನ್ನ ಇವೆಲ್ಲ ನಾವು ಇದ್ರೊಳಗೆ ಮೇಂಟೈನ್ ಅಂದ್ರೆ ನಿರ್ವಹಣೆ ಮಾಡಲಿಕ್ಕೆ ಬೇಕಾಗ್ತೀವಿ. ಇವನ್ನೆಲ್ಲ ವರದಿಗಳೇನೆಲ್ಲ ನಾವು ನಿರ್ವಹಣೆ ನಮ್ಮ FAO ರೈತ ಉತ್ಪಾದಕರ ಸಂಘದಲ್ಲಿ ಮೇಂಟೈನ್ ಮಾಡಬೇಕಾಗ್ತದೆ. ಅದೇ ರೀತಿ ನಾವು ಕೆಲವೊಂದು ಇವನ್ ನೋಡುವುದಾದ್ರೆ ಲೆಕ್ಕ ಪರಿಶೋಧನೆಯನ್ನ ಮಾಡುವುದಾದ್ರೆ ಇದೊಂದು ಬಹುಮುಖ್ಯವಾದ ರೈತ ಉತ್ಪಾದಕರ ಸಂಸ್ಥೆಯೊಳಗೆ ಸಿಬ್ಬಂದಿ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಾಮಾನ್ಯ ಸಭೆ ತಮಗೆ ವಹಿಸಲಾದ ಏನ್ರಿ ಕರ್ತವ್ಯ ಹಾಗೂ ಕೆಲಸಗಳನ್ನು ಸೂಕ್ತ ರೀತಿಯಲ್ಲಿ ಪದ್ಧತಿಗಳನ್ನ ಮತ್ತು ನಿಯಮಗಳ ಅನುಸಾರವಾಗಿ ಮಾಡಿದ್ದಾರೋ ಇಲ್ಲವೋ ಎಂಬುದನ್ನು ಪರಿಶೀಲಿಸುವ ಇದೊಂದು ಕರ್ತವ್ಯವಾಗಿದೆ ಲೆಕ್ಕ ಪರಿಶೋಧನೆ ಮಾಡೋದಂದ್ರೆ. ಆದ್ರೆ ಲೆಕ್ಕ ಪರಿಶೋಧನೆಯಿಂದ ಏನಾಗ್ತದೆ, ರೈತ ಉತ್ಪಾದಕ ಸಂಸ್ಥೆಯಲ್ಲಿ ನಡೆಯುತ್ತಿರುವ ವಿವಿಧ ಚಟುವಟಿಕೆಗಳು, ಅಲ್ಲಿ ನಿಗದಿಪಡಿಸಲಾದ ಮಾನದಂಡಗಳು ಅಂದ್ರೆ ನಾವು ಒಂದು ಟಾರ್ಗೆಟ್ ಅಂತೀವಲ್ಲ ಅದನ್ನ ಒಂದು ಪ್ರಕಾರ ಹಾಗೂ ನಿಯಮಗಳ ಪ್ರಕಾರ ಮಾಡಲಾಗಿದೆಯೋ ಇಲ್ಲವೋ ಎಂಬುದನ್ನ ತೋರಿಸುವುದಲ್ಲದೆ ಹಾಗೂ ಕಾರ್ಯನಿರ್ವಹಣೆಯಲ್ಲಿ ಯಾವುದೇ ರೀತಿಯಲ್ಲಿ ತಪ್ಪುಗಳಾಗಿದ್ದರೆ ಅಂತ ತಪ್ಪುಗಳನ್ನು ತಿದ್ದುಪಡಿ ತರುವ ಮೂಲಕ ಸುಧಾರಣೆಗಳನ್ನ ಸೂಚಿಸಲಿಕ್ಕೆ ನಾವು ಲೆಕ್ಕ ಪರಿಶೋಧನೆಯನ್ನ ಮಾಡಬೇಕಾಗ್ತದೆ. ಆಮೇಲೆ ಆಡಳಿತ ಮಂಡಳಿ ಸದಸ್ಯರಾಗಿ ನಾವು ಲೆಕ್ಕ ಪರಿಶೋಧನೆ ವರದಿಗಳನ್ನು ಪಡೆದು ಅವುಗಳನ್ನು ಸಾಮಾನ್ಯ ಸಭೆಯಲ್ಲಿ ಹಣಕಾಸು ವರದಿಗಳೊಂದಿಗೆ ಮಂಡಿಸಿ ಅವುಗಳನ್ನ ಅನುಮೋದನೆ ಪಡೆಯತಕ್ಕದ್ದು. ಆಮೇಲೆ ಯಾರು ನಾವು ಲೆಕ್ಕ ಪರಿಶೋಧನೆ ಮಾಡಬೇಕಂತಂದ್ರೆ ಶಾಸನಬದ್ಧ ಲೆಕ್ಕ ಪರಿಶೋಧನೆಯನ್ನು ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಿದಂತೆ ಹಾಗೂ ಸಭೆಯ ನೇಮಕಾತಿ ಮಾಡಿದ ಬಾಹ್ಯ ಲೆಕ್ಕ ಪರಿಶೋಧಕರು ಅಂತಾರೆ ಚಾರ್ಟೆಡ್ ಅಕೌಂಟೆಂಟ್ ಅಂತೀವಲ್ಲ ಅವ್ರ ಕಡೆಯಿಂದ ನಾವು ಲೆಕ್ಕ ಪರಿಶೋಧನೆಯನ್ನ ಮಾಡಬೇಕಾಗ್ತದೆ. ಆಮೇಲೆ ಈಗ ಇದ್ರೊಳಗೆ ಯಾವ್ಯಾವ ಲೆಕ್ಕ ಪರಿಶೋಧನೆಗಳನ್ನ ವಿವರಗಳನ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ. ಅವಶ್ಯಕತೆ ಏನದಪ್ಪ, ಹಣಕಾಸು ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಎಲ್ಲ ಹಣಕಾಸು ವ್ಯವಹಾರಗಳನ್ನ ನಿಯಮಾನುಸಾರ ಯಾವುದೇ ಸೋರಿಕೆ ಇಲ್ಲ ರೀತಿಯಲ್ಲಿ ನಡೆಯುವಂತೆ ನೋಡಿಕೊಳ್ಳುವುದು, ಆಮೇಲೆ ಲೆಕ್ಕ ಪರಿಶೋಧನೆ ವ್ಯಾಪ್ತಿ ಯಾವ್ಯಾವ ಬರ್ತಾವ ಅಂದ್ರೆ ಲೆಕ್ಕಪತ್ರ ದಾಖಲಾತಿ, ನಿರ್ವಹಣೆ, ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್, ಸ್ವೀಕೃತಿ ಮತ್ತು ಪಾವತಿ, ವೆಚ್ಚ ಮತ್ತು ಅವಯವ ನಿಯಂತ್ರಣ, ಆರ್ಥಿಕ ಸಮಗ್ರತೆ, ತ್ರೈಮಾಸಿಕ ಹಣಕಾಸು ವರದಿಗಳ, ದುಡಿಯುವ ಬಂಡವಾಳದ ಸ್ಥಿತಿಗತಿ, ಪ್ರಮುಖ ಹಣಕಾಸು ಅನುಪಾತಗಳು, ಹಣಕಾಸು ಸಂಸ್ಥೆಗಳಿಗೆ ವರದಿ ಮಾಡುವುದು ಇವೆಲ್ಲ ಬರ್ತಾವು. ಆಮೇಲೆ ಇದನ್ನು ಯಾರು ಮಾಡಬೇಕು ಎಂಬುದು ಒಂದು ಪ್ರಶ್ನೆ ಬಂದಾಗ, ಸಿಬ್ಬಂದಿ ಹಾಗೂ ಬಾಹ್ಯ ಏಕಕಾಲೀನ ಲೆಕ್ಕ ಪರಿಶೋಧಕರು, ಶಾಸನಬದ್ಧ ಲೆಕ್ಕ ಪರಿಶೋಧಕರಂತನೇ ಇವ್ರನ್ನ ವರದಿ ಮಾಡಬೇಕಾಗ್ತದೆ. ಆಮೇಲೆ ಇದನ್ನು ಯಾವಾಗ ಮಾಡ್ಬೇಕಂದ್ರೆ ಯೂಶಲಿ ಮಾಸಿಕ ಅಥವಾ ತ್ರೈಮಾಸಿಕ ಹಣಕಾಸು ವ್ಯವಹಾರಗಳ ಮಟ್ಟವನ್ನು ಆಧರಿಸಿ ನಾವು ಮಾಡಬೇಕಾಗ್ತದೆ. ಆಡಳಿತ ಯಾವಾಗ ಇದನ್ನು ಬರ್ತದೆ ಅಂತಂದ್ರೆ ವಾರ್ಷಿಕವಾಗಿ ನಾವು ಇದನ್ನ ಮಾಡಬೇಕಾಗ್ತದೆ. ಆಮೇಲೆ ಇದನ್ನು ಯಾರು ಆಂತರಿಕ ಲೆಕ್ಕ ಪರಿಶೋಧನೆ ಯಾರು ಪರಿಶೀಲಿಸ್ತಾರೆ ಅಂತ ಒಂದು ನಾವು ಗಮನಕ್ಕೆ ತಗೊಂಡು ಬಂದಾಗ, ಹಣಕಾಸನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಆಡಳಿತ ಮಂಡಳಿ ಸಮಿತಿ ನಿರ್ವಹಿಸ್ತದೆ. ಆಮೇಲೆ ಅದು ನಿರ್ವಹಣೆ ಅಂದ್ರೆ ಅದ್ರೊಳಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಆಡಳಿತ ಮಂಡಳಿ ಸಮಿತಿ ಇದನ್ನ ಮಾಡ್ತದೆ. ಆಡಳಿತವನ್ನ ಆಡಳಿತ ಮಂಡಳಿ ಏನಿರ್ತದೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತೀವಿ, ಅವರು ಇದನ್ನ ಪರಿಶೀಲನೆ ಮಾಡಬೇಕಾಗ್ತದೆ. ಲೆಕ್ಕ ಪರಿಶೋಧನೆ ಮಾಡ್ತೀವಿ, ಅದ್ರ ಮೇಲೆ ನಮಗೆ ಯಾರು ಕ್ರಮ ಯಾರು ತಗೋಬೇಕು ಅಂತ ಬಂದಾಗ, ಈಗ ಹಣಕಾಸಿನ ಬಗ್ಗೆ ಏನಾರ ಒಂದ್ ಸ್ವಲ್ಪ ಇದಿತ್ತಂದ್ರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತಗೋಬೇಕು ಹಾಗೂ ಲೆಕ್ಕಾಧಿಕಾರಿಗಳನ್ನು ಹಣಕಾಸಿನ ಬಗ್ಗೆ ತಗೋಬೇಕು. ಅದೇ ನಿರ್ವಹಣೆ ಬಗ್ಗೆ ತಗೋಬೇಕಾದ್ರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಂಬಂಧಿಸಿದ ಸಿಬ್ಬಂದಿಯೇ ಅದನ್ನ ತೆಗೆದುಕೊಳ್ಬೇಕಾಗ್ತದೆ. ಆಮೇಲೆ ಇನ್ನೊಂದು ಆಡಳಿತ ದೃಷ್ಟಿಕೋನದಿಂದ ನೋಡುವುದಾದ್ರೆ ಆಡಳಿತ ಮಂಡಳಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅದನ್ನ ತಗೋಬೇಕಾಗ್ತದೆ. ಆಮೇಲೆ ಶಾಸನಬದ್ಧ ಲೆಕ್ಕ ಪರಿಶೋಧನೆಗಳನ್ನು ನಾವು ರೈತ ಉತ್ಪಾದಕರಿಗೆ ನೋಡಿದಾದ್ರೆ ಒಂದೇದು ಎದಕ್ಕೆ ಉದ್ದೇಶವನ್ನು ನಾವು ಗಮನಕ್ಕೆ ಇಟ್ಟುಕೊಂಡಾಗ ಕಾನೂನಾತ್ಮಕ ಅನುಸರಣೆ ಬೇಕಾಗ್ತದೆ. ಆಮೇಲೆ ವ್ಯಾಪ್ತಿ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಎಲ್ಲ ಸಂಬಂಧಿತ ಲೆಕ್ಕ ಪತ್ರಗಳು ಹಾಗೂ ಹೆಚ್ಚುವರೆಗೆ ಹಣಕಾಸು ಪದ್ಧತಿಗಳು, ಮಾನದಂಡಗಳು, ಕಾರ್ಯ ಪ್ರವೃತ್ತಿ ಇತ್ಯಾದಿ ಇವನ್ನೆಲ್ಲ ನಾವು ನೋಡ್ಕೋಬೇಕಾಗ್ತದೆ. ಆಮೇಲೆ ಯಾರು ಮಾಡಬೇಕು ಅಂತ ಕೊಟ್ಟಾಗ ನೇಮಿಸಲ್ಪಟ್ಟ ಲೆಕ್ಕ ಪರಿಶೋಧಕರು ಯಾರಿರ್ತಾರೆ, ನಾವು ಒಂದು FAO ನೇಮಿಸಲ್ಪಟ್ಟಿರ್ತೇವೆ ಅವ್ರು ಮಾಡಬೇಕಾಗ್ತದೆ. ಯಾವಾಗ ಮಾಡಬೇಕು ಅಂತಂದಾಗ ವಾರ್ಷಿಕವಾಗಿ ಮಾಡಬೇಕಾಗ್ತದೆ. ಯಾರು ಪರಿಶೀಲಿಸುವ ಅಂದ್ರೆ ಆಡಳಿತ ಮಂಡಳಿ ಅವರು ಪರಿಶೀಲಿಸಬೇಕಾಗ್ತದೆ. ಲೆಕ್ಕ ಪರಿಶೋಧನೆ ವರದಿ ಮೇಲೆ ಯಾರು ಕ್ರಮಗೊಳ್ಳುವರು ಅಂದ್ರೆ ಆಡಳಿತ ಮಂಡಳಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇದನ್ನ ಮಾಡಬೇಕಾಗ್ತದೆ. ಇನ್ನೊಂದು ನಾವು ಆಡಳಿತ ಮಂಡಳಿಗೆ ಗಮನಕ್ಕೆ ತರಬೇಕಾದ್ರೆ ಲೆಕ್ಕ ಪರಿಶೋಧನೆಯಲ್ಲಿ ಆಡಳಿತ ಮಂಡಳಿ ಸದಸ್ಯರ ಪಾತ್ರ ಏನಿರದ ಅಂತ ಅನ್ನೋದು ನಾವು ನೋಡಿದಾಗ ಲೆಕ್ಕ ಪರಿಶೋಧನೆಯ ರೀತಿ ಮತ್ತು ಸಮಯವನ್ನ ನಿರ್ಧರಿಸಬೇಕಾಗ್ತದೆ. ಲೆಕ್ಕ ಪರಿಶೋಧಕರನ್ನು ಗುರುತಿಸುವುದು ಹಾಗೂ ಅವರಿಗೆ ಯಾವ ಕ್ರಮ ಕೈಗೊಳ್ಳಬೇಕು ಕಾರ್ಯಕ್ರಮ ಪಟ್ಟಿಯನ್ನು ನೀಡುವುದು, ಆಮೇಲೆ ಸಿಬ್ಬಂದಿಗೆ ಲೆಕ್ಕ ಪರಿಶೋಧನೆಗೆ ಸಂಬಂಧಿಸಿದ ಕೆಲಸಗಳನ್ನು ವಹಿಸುವುದನ್ನು ನಾವು ನೋಡಬೇಕಾಗ್ತದೆ. ಆಮೇಲೆ ಲೆಕ್ಕ ಪರಿಶೋಧನೆಗೆ ಲೆಕ್ಕ ಪರಿಶೋಧಕರ ಅವಶ್ಯಕ ದಾಖಲಾತಿ ಹಾಗೂ ಮಾಹಿತಿ ಲಭ್ಯವಾಗುವಂತೆ ನೋಡಿಕೊಳ್ಬೇಕಾಗ್ತದೆ. ಆಮೇಲೆ ಲೆಕ್ಕ ಪರಿಶೋಧಕರನ್ನು ಪಾರದರ್ಶಕತೆ ಹಾಗೂ ನಿಷ್ಪಕ್ಷಪಾತವಾಗಿ ಮಾಡುವುದನ್ನು ಖಚಿತ ಮಾಡ್ಕೊಳ್ಬೇಕು ನಾವು. ಆಮೇಲೆ ಲೆಕ್ಕ ಪರಿಶೋಧನೆ ನಂತರ ಏನ್ ಮಾಡ್ಬೇಕಪ್ಪ ಅಂತ ಅನ್ನೋದು ನನ್ನ ಗಮನಕ್ಕೆ ಇಟ್ಟುಕೊಂಡಾಗ, ಲೆಕ್ಕ ಪರಿಶೋಧನೆ ನಂತರ ಶಿಫಾರಸುಗಳನ್ನು ಪೂರ್ವಭಾವಿಯಾಗಿ ಪಡೆಯುವುದು, ಆಡಳಿತ ಮಂಡಳಿ ಸಭೆಯಲ್ಲಿ ಲೆಕ್ಕ ಪರಿಶೋಧಕರ ಶಿಫಾರಸುಗಳನ್ನು ಚರ್ಚಿಸುವುದು, ಲೆಕ್ಕ ಪರಿಶೋಧಕರ ಶಿಫಾರಸುಗಳನ್ನು ಹಾಗೂ ನಿರೀಕ್ಷೆಗಳನ್ನು ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಸಭೆಯ ಅನುಭವನೆಯನ್ನು ಪಡೆಯಬೇಕಾಗ್ತದೆ. ಆಮೇಲೆ ಲೆಕ್ಕ ಪರಿಶೋಧಕರ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಿದ್ದನ್ನು ನಾವು ಖಾತ್ರಿಪಡಿಸ್ಕೋಬೇಕು. ಇವೆಲ್ಲ ನಾವು ಮಾಡಬೇಕಾಗ್ತದೆ. ಆಮೇಲೆ ಕೊನೆಯದಾಗಿ ನಿರ್ವಹಣೆ ಇದನ್ನು ಮಾಡಬೇಕು ಅಂತಂದರೆ, ಇವೆಲ್ಲ ಕುರಿತು ನಾವು ನಮ್ಮ ಒಂದು ರೈತ ಉತ್ಪಾದಕರ ಸಂಸ್ಥೆ ಉತ್ತಮವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಏನಾಗ್ತದೆ ನಮಗೆ ಬೇಕಾಗಿದ್ದಂಥ ಕೊನೆಯ ನಾ ಹೇಳ್ಪಡುವುದು ಅಂತಂದ್ರೆ, ಒಂದು ನಾಲ್ಕು ಅಂಶಗಳ ಒಂದು ನಾವು ಪಟ್ಟಿಯನ್ನು ತಯಾರು ಮಾಡ್ಕೋಬೇಕು. ಒಂದು, ಸಿಬ್ಬಂದಿಗಳನ್ನು ಸರಿಯಾಗಿ ಜೋಡಿಸ್ಬೇಕು, ಸಿಬ್ಬಂದಿಯನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದಂತೇಳಿ ಸ್ಟಾಫಿಂಗ್ ಪ್ಯಾಟರ್ನ್ ಅದನ್ನು ನಾವು ಚೆನ್ನಾಗಿ ಮಾಡ್ಕೋಬೇಕು. ಮತ್ತೆ ಮುಖ್ಯವಾಗಿ ಇದಕ್ಕೆ ಪ್ರಮುಖವಾಗಿ ನಮಗೆ ಇನಿಷಿಯಲ್ ಸ್ಟೇಜ್ಗೆ ಬೇಕಾದವರು ಕಾರ್ಯನಿರ್ವಹಣಾ ಅಧಿಕಾರಿ ಅಂದರೆ ಸಿಇಒ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಬೇಕು. ಅಂದರೆ ಬಹುಮುಖ್ಯವಾಗಿ ಇನ್ನೊಬ್ರು ಬೇಕಾಗಿದ್ರು ಅಕೌಂಟೆಂಟ್ ನಮ್ಮದೆಲ್ಲ ಮೇಂಟೈನ್ ಮಾಡಲಿಕ್ಕೆ. ಆಮೇಲೆ ಅದರ ಹೊರತಾಗಿನೂ ನಮ್ಮ ಉತ್ತಮವಾದಂಥ ಬೋರ್ಡ್ ಮೆಂಬರ್ಸ್ ಬೇಕು. ಆಮೇಲೆ ಲೆಕ್ಕ ಪರಿಶೋಧಕರು ಬೇಕು ನಮ್ಮ ಚೆನ್ನಾಗಿ ಲೆಕ್ಕ ಪರಿಶೋಧನೆ ಮಾಡಲಿಕ್ಕೆ. ಆಮೇಲೆ ಚೆನ್ನಾಗಿ ಮತ್ತು ಬೋರ್ಡ್ ಮೆಂಬರ್ಸ್ ಏನು ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಂತೀವಿ ಅವ್ರದ್ದೆಲ್ಲ ಸೂಪರ್ವಿಷನ್ ಭಾಳ ಇಂಪಾರ್ಟೆಂಟ್. ಇದನ್ನೆಲ್ಲ ನಾವು ಕುರಿತು ಒಂದು ರೈತ ಉತ್ಪಾದಕರ ಕಂಪನಿಯನ್ನು ಒಂದು ಉತ್ತಮ ಮಟ್ಟಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಮತ್ತು ಉತ್ತುಂಗಕ್ಕೆ ಒಯ್ಯಲಿಕ್ಕೆ ಇದು ನಿರ್ವಹಣೆ ಪ್ರಮುಖ ಪಾತ್ರ ವಹಿಸ್ತದೆ. ಈ ಅಂಶಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ಮ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಯಿತು, ಸಿಇಒಗಳಾಯಿತು, ಮುಂದುವರಿಬೇಕು. ಹಂಗೇನಾರ ಡೌಟ್ಸ್ ಇದ್ರು, ಏನಾರ ಇದ್ದಿದ್ರು ನನಗೆ ಫೋನ್ ಮೂಲಕ ಸಂಪರ್ಕಿಸಿ ತಾವು ಮಾಹಿತಿಯನ್ನು ತೆಗೆದುಕೊಳ್ಳಬಹುದು. ನನ್ನ ದೂರವಾಣಿ ಸಂಖ್ಯೆ 9448344103. ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ವಂದನೆಗಳು. ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ, ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ, ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ. ಬೇರಿನೊಳಗ ಬೇರು ತೋರೆ ಬೆಳೆಸೈತಿ ನೀರು ಗೊಬ್ಬರ ಆಹಾರ ಹೀರಿ ಹೀರಿ, ಬೇರಿನೊಳಗ ಬೇರು ತೋರೆ ಬೆಳೆಸೈತಿ ನೀರು ಗೊಬ್ಬರ ಆಹಾರ ಹೀರಿ ಹೀರಿ. ಕೆಂಪು ಮಣ್ಣಿನಾಗ ಮಳಿ ಕಡಿಮೆ ಇರುವಾಗ ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ, ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ. ಬಿತ್ತಿಗ್ಯಾದ 60 ದಿನಕ ಉಣಿಯುತೈತಿ ಜನಕ ಜನಕ, ಬಿತ್ತಿಗ್ಯಾದ 60 ದಿನಕ ಉಣಿಯುತೈತಿ ಜನಕ ಜನಕ, ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬೆ, ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬೆ, ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ, ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ. ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ, ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ. ಮಲ್ಲಿಗೆ ಒಂದು ಮೋಹಕ ಕಳೆಯು ಕಳೆಯುತೈತಿ ಬೆಳೆಯ ಕಳೆಯು, ಮಲ್ಲಿಗೆ ಒಂದು ಮೋಹಕ ಕಳೆಯು, ಕಳೆಯು ತೈತಿ ಬಿಳಿಯ ಕಳೆಯು, ಬದುಕು ತೈತಿ ಇಪ್ಪತ್ತು ವರುಷ, ಕಾಡತೈತಿ ವರುಷ ವರುಷ, ಕಾಡತೈತಿ ವರುಷ ವರುಷ, ಬದುಕು ತೈತಿ ಇಪ್ಪತ್ತು ವರುಷ, ಕಾಡತೈತಿ ವರುಷ ವರುಷ, ಕಾಡತೈತಿ ವರುಷ ವರುಷ, ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ, ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ, ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ. ಹೈಬ್ರಿಡ್ ಜೋಳ ಬೆಳೆಯೋ ರೈತ ಕಣ್ಣ ಕಣ್ಣು ಇಡಬೇಕು ಸತತ, ಹೈಬ್ರಿಡ್ ಜೋಳ ಬೆಳೆಯೋ ರೈತ ಕಣ್ಣ ಕಣ್ಣು ಇಡಬೇಕು ಸತತ, ಲಕ್ಷ ಲಕ್ಷ ಬೀಜ ಬಿಟ್ಟು ಕ್ಯಾಕಿ ಹಾಕಿ ನಗತೈತೆ, ಲಕ್ಷ ಲಕ್ಷ ಬೀಜ ಬಿಟ್ಟು ಕ್ಯಾಕಿ ಹಾಕಿ ನಗತೈತೆ, ಬಡ ಬೆಳೆಗಾರನ ಗೋಣು ಮುರಿಯುತ್ತೈತೆ, ಬಡ ಬೆಳೆಗಾರನ ಗೋಣು ಮುರಿಯುತ್ತೈತೆ, ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ, ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ, ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ, ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ, ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ, ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ, ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ, ಅರಳ ತೈತಿ ಮಲ್ಲಿಗೆ. ಇದುವರೆಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ನಿರ್ವಹಣೆ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶ್ರೀಪಾದ ವಿಶ್ವೇಶ್ವರ್ ಅವರಿಂದ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ ವಿವಿಧ ಕಲಾವಿದರು ಹಾಡಿರುವ ಜನಪದ ಸಂಗೀತ. ಬಸವೋಣ್ಯಾಗಾದ ಬರುವ ಬಸವನ ಕಂಡ ಹಸವ ನೀರಡಕ್ಕೆ ಹಾರ್ಯಾವು, ಬಸವೋಣ್ಯಾಗಾದ ಬರುವ ಬಸವನ ಕಂಡ ಹಸವ ನೀರಡಕ್ಕೆ ಹಾರ್ಯಾವು, ಕರ್ರನು ಎರಡೆತ್ತ ಕರಕಿಯ ಬರ ಮಾಡಿ ಕಾಡಿಗೆ ಗಣ್ಣಿನ ಸ್ವಸಿ ಬಂದು, ಕರ್ರನು ಎರಡೆತ್ತ ಕರಕಿಯ ಬಲ ಮಾಡಿ ಕಾಡಿಗೆ ಗಣ್ಣಿನ ಸ್ವಸಿ ಬಂದು, ಕಾಡಿಗೆ ಗಣ್ಣಿನ ಸ್ವಸಿ ಬಂದ ರಾಮನಿಗೆ ಕೇಳ ತಪ್ಪದು ಬಸವಯ್ಯೋ, ಕಾಡಿಗೆ ಗಣ್ಣಿನ ಸ್ವಸಿ ಬಂದ ರಾಮನಿಗೆ ಕೇಳ ತಪ್ಪದು ಬಸವಯ್ಯೋ, ಎಲ್ಲನು ಎರಡೆತ್ತ ಹಳ್ಳದ ಬಲ ಮಾಡಿ ನಲ್ಲ ಗಣ್ಣಿನ ಸ್ವಸಿ ಬಂದು, ಎಲ್ಲನು ಗಣ್ಣಿನ ಸ್ವಸಿ ಬಂದ ರಾಮನಿಗೆ ಹೊನ್ನ ತಪ್ಪದು ಬಸವಯ್ಯೋ, ಎಲ್ಲ ಗಣ್ಣಿನ ಸ್ವಸಿ ಬಂದ ರಾಮನಿಗೆ ಹೊನ್ನ ತಪ್ಪದು ಬಸವಯ್ಯೋ, ಬಸವಣ್ಣನ ದಯದಿಂದ ಬಸವಾಲ ಮಾಡಿನಿ ಅದಕ್ಕೇನ ಬೆತ್ತಿ ಬೆಳೆಯಲು, ಬಸವಣ್ಣನ ದಯದಿಂದ ಬಸವಾಲ ಮಾಡಿನಿ ಅದಕ್ಕೇನ ಬಿತ್ತಿ ಬೆಳೆಯಲು, ಅದಕ್ಕೇನ ಬಿತ್ತಿ ಬೆಳೆಯದೆ ಓತ್ತೂರ ಶರಣರ ತಿನ್ನುವಂತ ಸೊಲಗಾಯು, ಅದಕ್ಕೇನ ಬಿತ್ತಿ ಬೆಳೆಯಲು ಓತ್ತೂರ ಶರಣರ ತಿನ್ನುವಂತ ಭಕ್ತಿ ವಾನರ ಎಲ್ಲ ನೀಲಮ್ಮನಂತ ನಿಜವಿಲ್ಲೋ ಬಸವಣ್ಣನಂತವರು ಭಕ್ತಿ ವಾನರ ಎಲ್ಲ ನೀಲಮ್ಮನಂತ ನಿಜವಿಲ್ಲೋ ನೀಲಮ್ಮನಂತ ನಿಜವಿಲ್ಲ ಹೆಮರಡ್ಡಿ ಮಲ್ಲಮ್ಮನಂತ ಶಶಿಲ್ಲೋ ನೀಲಮ್ಮನಂತ ನಿಜವಿಲ್ಲೋ ಹೆಮರಡ್ಡಿ ಮಲ್ಲಮ್ಮನಂತ ಬಸವಣ್ಣ ನೇನು ತೇ ಹೊಸ ಮಗಳ ನೀಲವ್ವ ಬಸರಾದ ಹ್ಯಾಂಗ ನಡೆದಾಳು ಬಸವಣ್ಣ ನೇನು ತೇ ಹೊಸ ಮಗಳ ನೀಲವ್ವ ಬಸರಾದ ಹ್ಯಾಂಗ ನಡೆದಾಳು ಬಸರಾದ ಹ್ಯಾಂಗ ನಡೆದಾಳ ಗೋಧಿಯ ಸಸಿ ಒಳಗ ನವಿಲ ಸುಳದಾಂಗೋ ಬಸರಾದ ಶಿವಳಗ ನವಿಲ ಸುಳದಾಂಗು ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾಣಿಂಗ ಸರದರನನ್ಯತ್ತ ಸಾರಂಗು ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾಣಿಂಗ ಸರದರನನ್ಯತ್ತ ಸಾರಂಗು ಸರದರನನ್ಯತ್ತ ಸಾರಂಗ ಬರುವಾಗ ಸರ್ವರು ಕೈಯ ಮುಗದ ಬಡತನ ಸಿರಿತನ ಶಾಶ್ವತವಲು ಕಡಿತನಕ ಬಡತನ ಸಿರಿತನ ಶಾಶ್ವತವಲು ಕಡಿತನಕ ಸಿರಿತನವೆಂಬುದು ಮಧ್ಯಾಹ್ನ ಬಿಸಿಲ ಇರುತನಕ ಸಿರಿತನವೆಂಬುದು ಮಧ್ಯಾಹ್ನ ಬಿಸಿಲ ಇರುತನಕ ಹಿಡಿಯ ಮೊದಲ ತರ್ಕ ಹಣ ಹೋದ ಮೇಲ ಹೆಣ ಮುಟ್ಟುವುದಿಲ್ಲ ನೆನಪ ಇರಲಿ ಮೂರ್ಖ ಹೆಣ ಮಾತಾಡತದ ಹಿಡಿಯ ಮೊದಲ ತರ್ಕ ಹಣ ಇದ್ದರ ಹೆಣ ಮಾತಾಡತದ ಹಿಡಿಯ ಮೊದಲ ತರ್ಕ ಹಣ ಹೋದ ಮೇಲೆ ಹೆಣ ಮುಟ್ಟುವುದಿಲ್ಲ ನೆನಪ ಇರಲಿ ಮೂರ್ಖ ಎಷ್ಟು ಇದ್ದರು ಕಡಿಮೆ ನೋಡಿ ಜಲ್ಮಕ್ಕ ಎಷ್ಟು ಇದ್ದರು ಕಡಿಮೆ ನೋಡಿ ಜಲ್ಮಕ್ಕ ಹೊಳಿ ಹೊಳಿ ಹುಟ್ಟಿ ಬರುವುದಿಲ್ಲ ಮಾನವ ಧರ್ಮಕ್ಕ ಹೊಳಿ ಹೊಳಿ ಹುಟ್ಟಿ ಬರುವುದಿಲ್ಲ ಮಾನವ ಧರ್ಮಕ್ಕ ನನ್ನವರು ತನ್ನವರು ಇರಲಿ ದೈವಕ್ಕ ಇರುವುದರೊಳಗ ಕೀರ್ತಿ ಉಳಿಸು ತಮ್ಮ ಉಳಿತೈತಿ ನಿನ್ನ ಬೆಳಕ ಇರುವ ತನಕ ನನ್ನವರು ತನ್ನವರು ಇರಲಿ ದೈವಕ್ಕ ಇರುವುದರೊಳಗ ಕೀರ್ತಿ ಉಳಿಸುವ ತಮ್ಮ ಉಳಿತೈತಿ ನಿನ್ನ ಬೆಳಕ ಪಾರ ಹುಳ ಕೆಸರಾಗ ಇದ್ದಂಗ ಇರಬೇಕ, ಕುಂಬಾರ ಹುಳ ಕೆಸರಾಗ ಇದ್ದಂಗ ಇರಬೇಕ. ಸಂಸಾರ ಎಂಬುದು ಸಕ್ಕರೆ ಹಾಲಿನಂಗ ಸವಿಬೇಕ, ಸಂಸಾರ ಎಂಬುದು ಸಕ್ಕರೆ ಹಾಲಿನಂಗ ಸವಿಬೇಕ. ತಿರುಗಿ ಬಂದಿದಿಲ್ಲಿ ತನಕ ಹುಟ್ಟಿ ಬಂದ ಮೇಲೆ ಎರಡ ಶಬ್ದ ಬರ್ತಾವ ಹಿಂಬಾಲಕ, ಲಕ್ಷ ಚೌರಾಸಿ ಜಲ್ಮಾವ ತಿರು ತಿರುಗಿ ಬಂದಿದಿಲ್ಲಿ ತನಕ, ಹುಟ್ಟಿ ಬಂದ ಮೇಲೆ ಎರಡ ಶಬ್ದ ಬರುತ್ತಾವ ಹಿಂಬಾಲಕ, ಸಾಯುವ ತನಕ ಒಳ್ಳೆದ್ದು ಕೆಟ್ಟದ್ದು ಕಡಿ ತನಕ, ಸಾಯುವ ತನಕ ಒಳ್ಳೆದ್ದು ಕೆಟ್ಟದ್ದು ಕಡಿ ತನಕ. ನಾ ಅನ್ನುವ ಅಹಂಕಾರ ತರಬೇಡ ಗುರು ಕಡಿತನಕ, ನಾ ಅನ್ನುವ ಅಹಂಕಾರ ತರಬೇಡ ಗುರು ಕಡಿತನಕ. ಕಲಗುರ್ಕಿ ಊರ ಜಾಹೀರ ದೇಶಕ್ಕ, ಕಾಳಿಕ ದೇವಿಯ ಒರು ವೈತಿ ನನಗನ ಹಾಡುವೆ ಬೇಳ ತಾನಕ, ದೇಶದೊಳಗ ನನ್ನ ಕಲಗುರ್ಕಿ ಊರ ಜಾಹೀರ ದೇಶಕ್ಕ, ಕಾಳಿಕ ದೇವಿಯ ಒರುವತಿ ನನಗನ ಹಾಡುವೆ ಚಂಚನಕ. ಕಂದ ಮಾರುತಿ ಕವಿಯು ಬರೆಯ ತನ ದಿನ ದಿನಕ, ಕಂದ ಮಾರುತಿ ಕವನ ಬರೆಯ ತನ ದಿನ ದಿನಕ, ಹುಣ್ಣಿಮೆಯ ರಾತ್ರಾಗ ಬಿತ್ತಂಗ ನೋಡ ಚಂದ್ರನ ಬೆಳಕ, ಹುಣ್ಣಿಮೆಯ ರಾತ್ರಾಗ ಬಿತ್ತಂಗ ನೋಡ ಚಂದ್ರನ ಬೆಳಕ. ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ, ವೀರಧೀರರು ನಡೆದು ತೋರಿದ ಇದುವೇ ರಾಜಮಾರ್ಗ, ಮೆಚ್ಚಿದಾಳು ದುರ್ಗ. ಇದುವೇ ರಾಜಮಾರ್ಗ, ಮೆಚ್ಚಿದಾಳು ದುರ್ಗ. ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ, ಮೆಚ್ಚಿದಾಳು ದುರ್ಗ. ಹಸಿರ ಹೊಲ ಹಾಳು ಮಾಡಲಕ್ಕ ಬಂದ ಕಾಡ ಹಂದಿ ಬಳಗ, ಹಸಿರ ಹೊಲ ಹಾಳು ಮಾಡಲಕ್ಕ ಬಂದ ಕಾಡ ಹಂದಿ ಬಳಗ, ಹೊಡೆದಟ್ಟುದಕ್ಕ ರಾತ್ರಿ ಹಗಲಕ್ಕ ಅಧಿಕಾರ್ಗಿಲ್ಲ ನರಕದೊಳಗ, ನಂದಿಲ್ಲ ದೀಪ ಒಳಗ ಒಳಗ, ಜೀವ ಹೋಗಲಿ ಬಿಡುವುದಿಲ್ಲ ಕಾಶ್ಮೀರ ನಮ್ಮ ಸ್ವರ್ಗ, ಜೀವ ಹೋಗಲಿ ಬಿಡುವುದಿಲ್ಲ ಕಾಶ್ಮೀರ ನಮ್ಮ ಸ್ವರ್ಗ, ಧೀರ ಧೀರರು ನಡೆದು ತೋರಿದ ಇದುವೇ ರಾಜಮಾರ್ಗ, ಮೆಚ್ಚಿದಾಳು ದುರ್ಗ ಇದುವೇ ರಾಜಮಾರ್ಗ, ಮೆಚ್ಚಿದಾಳು ದುರ್ಗಾ.